ಕಲಬುರಗಿ ಸೇರಿದಂತೆ ಉತ್ತರ ಒಳನಾಡಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 38-40 ಡಿಗ್ರಿ ಸೆಲ್ಸಿಯಸ್, ಕರಾವಳಿ ಜಿಲ್ಲೆಗಳಲ್ಲಿ 35-37 ಡಿಗ್ರಿ ಸೆಲ್ಸಿಯಸ್ ಹಾಗೂ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 33-35 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ತಾಪಮಾನ ಏರಿಕೆ ಆಗ್ತಾ ಹೋದಂಗೆಲ್ಲ ನಮ್ಮ ಉತ್ತರ ಧ್ರುವ ಹಾಗೂ ದಕ್ಷಿಣ ಧ್ರುವದಲ್ಲಿನ ಮಂಜುಗಡ್ಡೆ ಹಿಮಗಡ್ಡೆಗಳು ಕರಗಾಕತ್ತಾವ. ನಾವು ಸ್ಯಾಟಲೈಟ್ ಪಿಕ್ಚರ್ ನಾವು ಸ್ಟಡಿ ಮಾಡಿದೀವಿ ಅಂದ್ರೆ ನಮಗೆ ಗೊತ್ತಾಗುತ್ತೆ ಸ್ಯಾಟಲೈಟ್ ಪಿಕ್ಚರ್ನಲ್ಲಿ ಯಾವುದೇ 30 ವರ್ಷದಿಂದ ಮಂಜುಗಡ್ಡೆಗಳು ಯಾವ ರೀತಿ ಇದ್ವು ಈಗ ಹೆಂಗಿದ್ವು ಅನ್ನೋದು ನಮಗೆ ನೇರವಾಗಿ ಗೊತ್ತಾಗಿಬಿಡುತ್ತೆ. ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀವಿ. ಮತ್ತು ಹಿಮಾಲಯ ಪರ್ವತದಲ್ಲಿ ಕೆಲವೊಂದು ಆಕ್ಸಿಡೆಂಟ್ಸ್ ಆದವು, ಹಿಮಗಡ್ಡೆಗಳು ಕರಗಿ ಕೆಳಗೆ ಎಲ್ಲ ಬಿದ್ದವು. ಇವೆಲ್ಲ ಅಂದ್ರೆ ತಾಪಮಾನ ಏರಿಕೆ ಆಗೋದು. ಈಗ ನಾವು ಇಲ್ಲಿ ಬೆಳೀತಕ್ಕಂಥ ಬೆಳೆಗಳು ಒಮ್ಮೆಮ್ಮೆ ಬೆಳೆದೇ ಹೋಗ್ಬೋದು, ಯಾಕಂದ್ರೆ ತಾಪಮಾನ ಏರಿಕೆ ಆಗಿದೆ. ನಮ್ಮ ಬೆಳೆಗಳು ಅದಕ್ಕೆ ಹೊಂದಾಣಿಕೆ ಆಗಲ್ಲ. ನಾವು ಬೇರೆ ಬೆಳೆಗಳನ್ನು ನಾವು ಬೆಳಿಬೇಕಾಗತ್ತ, ಇದರಿಂದ ಕ್ರಾಪಿಂಗ್ ಪ್ಯಾಟರ್ನ್ ಚೇಂಜ್ ಆಗತ್ತ ಹಿಂಗೆಲ್ಲ. ಮತ್ತು 3 ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೀಥೇನ್, ನೈಟ್ರಸ್ ಆಕ್ಸೈಡ್, ಇವು 3. ಇದು ಏನಾಯ್ತಲ್ಲ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಕಾರ್ಬನ್ಗೆ ನಾವು ಡೈಆಕ್ಸೈಡ್ಗೆ 1 ತೊಂದ್ರೆ ಮೀಥೇನ್ 30 ಪಟ್ಟು ಹೆಚ್ಚಿಗೆ ಐತಿ, ನೈಟ್ರಸ್ ಆಕ್ಸೈಡ್ 273 ಪಟ್ಟು ಹೆಚ್ಚಿಗೆ ಐತಿ. ಅಂದ್ರೆ ಅದರ ಪರಿಣಾಮ ಅಷ್ಟೊಂದು ಶಾಖವನ್ನು ಹಿಡಿದುಕೊಳ್ಳುತ್ತದೆ. ಇದು ಕಾರ್ಬನ್ ಮೊನಾಕ್ಸೈಡ್ ವಾತಾವರಣದಲ್ಲಿ ಬರೀ 0.05% ಇದೆ. ಇವೆಲ್ಲ ಗ್ರೀನ್ ಹೌಸ್ ಗ್ಯಾಸಸ್ ವಾತಾವರಣದಲ್ಲಿ 0.1%ಗಿಂತ ಕಡಿಮೆ ಇದಾವೆ. ಇಷ್ಟಿದ್ರೂ ಕೂಡ ಇದರದ ಒಂದು ಪರಿಣಾಮ ಅತಿ ಹೆಚ್ಚಿಗೆ ಇರ್ತದೆ. ಇವೆಲ್ಲ ಈ ಗ್ರೀನ್ ಹೌಸ್ ಗ್ಯಾಸಸ್ ಅಂತೇಳಿ ಕರಿತೀವಲ್ಲ, ಹಸಿರು ಮನೆ ಅನಿಲಗಳು, ಇವು ಲಾಂಗ್ ವೇವ್ ರೇಡಿಯೇಷನ್ ಟ್ರ್ಯಾಪ್ ಮಾಡಿ ಈ ನಮ್ಮ ವಾತಾವರಣವನ್ನು ಬೆಚ್ಚಗೆ ಇಡ್ತಾವು. ಮತ್ತು ಇದರಿಂದ ತಾಪಮಾನ ಏರಿಕೆ ಆಕ್ಯಂತ ಹೋಗ್ತದೆ. ಇದರಿಂದ ಏನಾಗುತ್ತಂದ್ರ ಈಗ ಹೈಡ್ರೋಲಜಿಕಲ್ ಸೈಕಲ್ ಜಲಚಕ್ರ ಅಂತ ಕರಿತೀವಿ. ತಾಪಮಾನ ಹೆಚ್ಚಿಗೆ ಆದವುಗಳನ್ನು ನೀರಿನ ಆವಿ ಅಂದ್ರೆ ಸಮುದ್ರ ಹಾಗೂ ಸಾಗರಗಳಲ್ಲಿನ ನೀರಿನ ಆವಿಯ ವೇಗ ಹೆಚ್ಚಿಗೆ ಆಗುತ್ತೆ. ನೀರಿನ ಆವಿ ಹೆಚ್ಚಿಗೆ ಆದಂಗೆಲ್ಲ ಅದು ಮೇಲೇರಿ ತಂಪಾಗುವಿಕೆ ಮತ್ತು ಮಳೆ ಬರೋದು ಹೆಚ್ಚಿಗೆ ಆಗಿಬಿಡ್ತದೆ. ಮತ್ತು ಇನ್ನೂ ಒಂದು ನೀರಿನ ತಾಪಮಾನ ಹೆಚ್ಚಿಗೆ ಆಗಿರುವುದರಿಂದ ಈ ವಾತಾವರಣದಲ್ಲಿ ಜಾಸ್ತಿ ತೇವಾಂಶವನ್ನು ಹಿಡಿದುಕೊಳ್ಳುವ ಶಕ್ತಿನೂ ಹೆಚ್ಚಿಗೆ ಆಗುತ್ತೆ. ಇದಕ್ಕೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಕರಿತೀವಿ ನಾವು. ವಾತಾವರಣವು ಜಾಸ್ತಿ ಆವಿಯನ್ನು ಹಿಡಿದುಕೊಳ್ಳೋ ಶಕ್ತಿ ಇರ್ತದೆ. ಇದರಿಂದ ಏನಾಗಿಬಿಡ್ತೈತಿ, ಕೆಲವೊಮ್ಮೆ ದಿಢೀರನೆ ಭಾರಿ ಮಳೆ ಬರಕತ್ತಿಬಿಡ್ತೈತಿ. ಈ ತಾಪಮಾನ ಏರಿಕೆ ಆಗಿರುವುದರಿಂದ ಕೆಲವೊಂದು ಕಡೆ ಎಕ್ಸ್ಟ್ರೀಮ್ ವೆದರ್ ಅತೀ ಮಳೆ ಭಾರಿ ಮಳೆ ಬರಕತ್ತವು. ಅಲ್ಪಾವಧಿಯಲ್ಲಿ ಅತಿ ಹೆಚ್ಚಿಗೆ ಮಳೆ ಆಗುವುದು ನಾವು ಇತ್ತಿತ್ತಲಾಗಿ ನೋಡ್ತಾ ಇದ್ದೀವಿ. ಮೊದಲ ದೀರ್ಘಾವಧಿಯಲ್ಲಿ ಸ್ವಸ್ವಲ್ಪ ಮಳೆಯಾಗಿ ಆಗ್ತಿತ್ತು. ಇದರಿಂದ ಯಾರಿಗೂ ರೈತರಿಗೂ ಯಾರಿಗೂ ತೊಂದರೆ ಆಗ್ತಿದ್ದಿಲ್ಲ. ಆದ್ರೆ ಇತ್ತಿತ್ತಲಾಗಿ ಬರೇ 1 ತಾಸಿನಾಗ 10 ಸೆಂಟಿಮೀಟರ್ ಮಳೆ ಆತೆ ಅಂದ್ರೆ ಇದಕ್ಕೆ ಮೇಘಾಸ್ಫೋಟ ಅಂತ ಕರಿತೀವಿ ನಾವು, ಕ್ಲೌಡ್ ಬರ್ಸ್ಟ್. ಹಿಂಗೆಲ್ಲ ಆಗಿದೆ ಕೇರಳದಲ್ಲಿ. ಇವೆಲ್ಲ ಇದಕ್ಕೆ ಅಂದ್ರೆ ನೀರಿನ ಆವಿಯ ವೇಗ ಫಾಸ್ಟ್ ಆಗಿ ಆಗೋದು ಮತ್ತು ಅದು ಬೇಗ ಪ್ರಿಸಿಪಿಟೇಷನ್ ಆಗೋದು, ಮಳೆ ಬರೋದು, ಇದು ಒಂದು ಮುಖ್ಯ ಕಾರಣ. ಅಂದ್ರೆ ಇದರಿಂದ ಅತೀ ಭಾರಿ ಮಳೆ ಆಗತ್ತ, ಇದರಿಂದ ಪ್ರವಾಹ ಜಾಸ್ತಿ ಆಗತ್ತ. ಕೆಲವೊಂದ್ ಕಡೆ ಮಳೆ ಬರದೇ ಇರಬಹುದು, ಬರಗಾಲವು ಬರ್ತೈತಿ. ಇದರಿಂದ ಚಂಡಮಾರುತಗಳ ತೀವ್ರತೆ ಅತಿ ಹೆಚ್ಚಿಗೆ ಆಗಿದೆ, ಎಲ್ಲಿನೋ ತೀವ್ರತೆ ಹೆಚ್ಚಿಗೆ ಆಗಿದೆ. ಇವೆಲ್ಲ ಇದರ ಪರಿಣಾಮಗಳು. ಇದೆಲ್ಲ ಯಾಕೆ ಆಗತ್ತ ಅನ್ನೋದು ನಾವು ನೋಡ್ಕೊಂತ ಹೋದಾಗೆಲ್ಲ ಈಗ ಕಾರ್ಬನ್ ಡೈಆಕ್ಸೈಡ್ ಏನು ವಾತಾವರಣದಲ್ಲಿ ಬಿಡ್ತೈತಿ, ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಗಿಡ ಮರಗಳು ಬೇಕು, ಅದನ್ನ ಹೀರ್ಕೋಬೇಕು, ಅದ್ರ ಪರ್ಸೆಂಟೇಜ್ ಅದರದ ಸಮತೋಲನ ಕಾಯ್ಕೋಬೇಕಾದ್ರ ಅದಕ್ಕೆ ತಕ್ಕಂತೆ ಅರಣ್ಯಗಳು ಬೇಕು. ಅದೇ ನಮ್ಮ ಮುಖ್ಯವಾದದ್ದು, ಗಿಡ ಮರಗಳು ಹೆಚ್ಚಿಗೆ ಆಗ್ಬೇಕು. ಎರಡನೇದ್ದು ನಿಮ್ಗೆ ಹೇಳ್ಬೇಕಂದ್ರೆ ಅತಿಯಾದ ನಗರೀಕರಣ. ಅತಿಯಾದ ನಗರೀಕರಣದಿಂದ ಏನಾಗತ್ತ, ಇವು ಗ್ರೀನ್ ಫೀಲ್ಡ್ ಎಲ್ಲ ಕಡಿಮೆ ಆಗಿ ಬಿಲ್ಡಿಂಗ್ಸು ಕಾಂಕ್ರೀಟು ಇವು ಬರ್ತಾವೆ. ಮತ್ತು ನಮ್ಮ ಸುತ್ತಮುತ್ತ ಕೆರೆ ಇವೆಲ್ಲ ಕೂಡ ಕಡಿಮೆ ಆಗ್ತಾ ಇದಾವೆ. ಇದರಿಂದ ನಮಗೆ ಸಾಕಷ್ಟು ಮಾಯಿಶ್ಚರ್ ಸಿಗಲ್ಲ, ಅದು ನಮ್ಮ ತಂಪ ಆಗಲಿಕ್ಕೆ ಆಸ್ಪದ ಕೊಡಗಲ್ಲ. ಇದು ನಗರೀಕರಣನೂ ಭಾಳ ಪರಿಣಾಮ ಬೀಳ್ತೈತಿ. ಈ ಬೆಂಗಳೂರಿನಲ್ಲಿ 39 ಡಿಗ್ರಿ ಸೆಂಟಿಗ್ರೇಡ್ ಆಗೈತೆ ಅಂದ್ರೆ ಇದು 2 ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಿಗೆ ಆದಂಗ. ಇದು ನಗರೀಕರಣನು ಮುಖ್ಯ ಕಾರಣ. ಇದು ಏನ್ ಮಾಡ್ತಾ, ಕಾಂಕ್ರೀಟ್ ಬಿಲ್ಡಿಂಗ್ಸ್ ಬೇಗ ಸೂರ್ಯನ ಬೆಳಕನ್ನು ಹೀರಿಕೊಂಡು ಜಾಸ್ತಿ ಫಾಸ್ಟ್ ಆಗಿ ಹೀಟ್ ಆಗುತ್ತೆ. ಇದರ ಸ್ಪೆಸಿಫಿಕ್ ಹೀಟ್ ಭಾರಿ ಕಡಿಮೆ ಇರ್ತದೆ. ಅದೇ ವಾಟರ್ ಬಾಡೀಸ್ ಇತ್ತಂದ್ರೆ ಅದು ಅಷ್ಟೊಂದು ಸೂರ್ಯನ ಬೆಳಕನ್ನು ಹೀರಿಕೊಂಡ್ರು ಅದರದ ತಾಪಮಾನ ಹೆಚ್ಚಿಗೆ ಏರಿಕೆ ಆಗಲ್ಲ ಅಲ್ಲಿ ನೀರಿಂದು. ಆದರೆ ಅದೇ ಇವು ಕಾಂಕ್ರೀಟು ಬಿಲ್ಡಿಂಗ್ಸು ಅದೇ ಸೂರ್ಯನ ಬೆಳಕಿಗೆ ಅತಿಯಾಗಿ ಇವು ತಾಪಮಾನ ಏರಿಕೆ ಆಗುತ್ತೆ. ಇದು ಎರಡನೇ ಕಾರಣ. ಮುಂದೆ ಈ ಹವಾಮಾನ ತಾಪಮಾನ ಏರಿಕೆ ಆಗೋದು ಇನ್ನೊಂದು ಇದು ಅಂದ್ರೆ ಇತ್ತಿತ್ತಲಾಗಿ ನಾವು ಚಳಿಗಾಲದ ಅವಧಿ ಕೂಡ ಕಡಿಮೆ ಆಗಿದೆ. ಈ ವರ್ಷ ನಾವು ಕರ್ನಾಟಕದಲ್ಲಿ ನೋಡಿದ್ವಿ, ಸಂಕ್ರಾಂತಿ ಆದಮೇಲೆ ಚಳಿಗಾಲನೇ ಇಲ್ಲ. ಭಾಳ ಒಟ್ಟು ನಮಗೆ ಚಳಿನ ಅನಿಸ್ಲಿಲ್ಲ. ಮತ್ತು ಕೋಲ್ಡ್ ವೇವ್ ಬರ್ತಿದ್ದು, ಕೋಲ್ಡ್ ವೇವ್ ಕೂಡ ಇಲ್ಲ ಈ ವರ್ಷ. ಜನವರಿ 14 ನಮ್ಗೆ ಪೂರಾ ಹೆಚ್ಚು ಕಡಿಮೆ ಬಿಸಿಲು ಟೈಪ್ ಬೇಸಿಗೆ ಟೈಪ್ ಆಗಿದೆ. ಇದರಲ್ಲಿಂದ ದೀರ್ಘಾವಧಿ ಬೇಸಿಗೆ ಆಗಿಬಿಟ್ಟಿದೆ ಈ ಜಾಗತಿಕ ತಾಪಮಾನದಿಂದ. ಈ ದೀರ್ಘಾವಧಿ ಮತ್ತು ಇದರಲ್ಲಿಂದ ಉಷ್ಣ ಅಲೆಗಳು ಉಂಟಾಗತ್ತವು ಜಾಸ್ತಿ ದೇಶದಲ್ಲೆಲ್ಲ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಕರ್ನಾಟಕದಲ್ಲಿ ಮುಂದಿನ ಒಂದು 2 ದಿವಸ ನಂತರ ಉಷ್ಣ ಅಲೆಗಳನ್ನು ನಾವು ನಿರೀಕ್ಷಣೆ ಮಾಡಬಹುದು. ಕಲಬುರಗಿಯಲ್ಲಿ ಈಗಾಗಲೇ 41 ಡಿಗ್ರಿ ಸೆಂಟಿಗ್ರೇಡ್ ಗರಿಷ್ಠ ಉಷ್ಣಾಂಶ ತಲುಪಿದೆ. ಅಂದ್ರೆ ಉಷ್ಣ ಅಲೆಗಳು ಅಂದ್ರೆ ಈಗ ಸಾಮಾನ್ಯ 30 ವರ್ಷ ಸರಾಸರಿ ಗರಿಷ್ಠ ಉಷ್ಣಾಂಶ ತಗೊಂಡ್ರೆ ಸುಮಾರು 40 ಡಿಗ್ರಿ ಇತ್ತಂತ ತಿಳ್ಕೊರ್ರಿ. ಕೆಲವೊಮ್ಮೆ 44-45 ಇರ್ತನ 200 ಸ್ಥಳಗಳಲ್ಲಿ ಹೋಯ್ತಂದ್ರೆ ಅದನ್ನು ನಾವು ಹೀಟ್ ವೇವ್ ಅಂತೇಳಿ ನಾವು ಡಿಕ್ಲೇರ್ ಮಾಡ್ತೀವಿ. ಈ ಬೇಸಿಗೆ ಕಾಲದಲ್ಲಿ ಈ ಹೀಟ್ ವೇವ್ಲಿಂದ ಯಾವ ರೀತಿ ನಾವು ಎಚ್ಚರ ವಹಿಸಬೇಕು, ಈ ಹೀಟ್ ವೇವ್ ಎಲ್ಲರ ಮೇಲೂ ಪರಿಣಾಮ ಬೀಳ್ತೈತಿ. ಒಂದನೇದು ಆರೋಗ್ಯದ ಮೇಲೂ ಪರಿಣಾಮ ಬೀಳ್ತೈತಿ. ಈ ಬಿಸಿ ಗಾಳಿಯಿಂದ ನಮಗೆ ಉಸಿರಾಟದ ತೊಂದರೆ ಆಗುತ್ತೆ. ಕೆಲವೊಮ್ಮೆ ನೆಗಡಿ ಬರ್ಬೋದು, ನೆಗಡಿ ಕೆಮ್ಮನೂ ಬರ್ಬೋದು ಕೆಲವೊಮ್ಮೆ ಅತಿ ಹೀಟ್ ಆದ್ರೆ. ಇದರಲ್ಲಿಂದ ಜ್ವರನೂ ಬರ್ಬೋದು, ಅತಿಯಾದ ಬಾಯಾರಿಕೆ ಮತ್ತು ದಣಿ ಹೆಚ್ಚಿಗೆ ಆಗುತ್ತೆ. ಈ ಮನುಷ್ಯನ ಒಂದು ಕಾರ್ಯಕ್ಷಮತೆ ಅತಿ ಕಡಿಮೆ ಆಗಿಬಿಡ್ತೈತಿ. ನಾವು ಜಾಸ್ತಿ ಇದರಲ್ಲಿ ಕೆಲಸ ಮಾಡಲಿಕ್ಕೆ ಆಗಲ್ಲ. ಇದನ್ನು ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದು ಮುಖ್ಯ. ಒಂದನೇದೈತಲ್ಲ, ಮಧ್ಯಾಹ್ನ ಹೊತ್ತಿನಲ್ಲಿ 11-3 ಗಂಟೆ ತನ ಸಾಧ್ಯವಾದ ಮಟ್ಟಿಗೆ ಬಿಸಿಲಿನಲ್ಲಿ ಕೆಲಸ ಮಾಡೋದು ಕಡಿಮೆ ಮಾಡ್ಕೋಬೇಕು. ಇದು ಎಲ್ಲ ರೈತರಿಗೆ ಗೊತ್ತಿದೆ. ಅವರೆಲ್ಲ ಮುಂಜಾನೆ 5-5:30 ಗಂಟೆಯಿಂದ ಮುಂಜಾನೆ 10-10:30 ತನಕ ಕೆಲಸ ಮಾಡ್ತಾರೆ. ಮತ್ತು ಸಾಯಂಕಾಲ 3:30-4 ಮತ್ತು ಸಾಯಂಕಾಲ 6:30 ತನಕ ಕೆಲಸ ಮಾಡ್ತಾರೆ. ಇದು ಮೊದಲಿನ ಪದ್ಧತಿ. ಭಾಳ ಜನರಿಗೆ ಇದರಲ್ಲಿಂದ ಯಾವ ರೀತಿ ತಪ್ಪಿಸಿಕೋಬೇಕು ಮತ್ತು ಅಡುಗೆ ಮಾಡೋದು ಕೂಡ ನಾವು ಬಿಸಿಲಿನಲ್ಲಿ ಮಾಡಿದ್ರೆ ನಾವು ಪರಿಣಾಮನೂ ಜಾಸ್ತಿ ಆಗುತ್ತೆ. ಮತ್ತು ಇದರಲ್ಲಿಂದ ಯಾವ ಆಹಾರ ತೆಗೆದುಕೊಳ್ಬೇಕು ಈ ಉಷ್ಣಾಲಯಗಳಿಂದ, ಮುಖ್ಯವಾಗಿ ನಾವು ಕಾಯಿಪಲ್ಯಗಳನ್ನು, ಹಣ್ಣುಗಳನ್ನು ಇವನ್ನು ತೊಗೊಳ್ಬೇಕು. ಮತ್ತು ಕಾರ್ಬೋನೇಟೆಡ್ ಸಾಫ್ಟ್ ಡ್ರಿಂಕ್ಸ್ ಅಂತ ಕರಿತೀವಿ, ಅವನ್ನೆಲ್ಲ ನಾವು ತೊಗೊಳ್ಬಾರ್ದು. ಅದೇನೋ ಕೋಲ್ಡ್ ಅನಿಸ್ಬೋದು, ಆದರೆ ನಮ್ಗೆ ಅಷ್ಟೊಂದು ಆರೋಗ್ಯದ ಮೇಲೆ ಅತಿಯಾದ ಪರಿಣಾಮ ಬೀಳ್ತೈತಿ. ಇದರಲ್ಲಿಂದ ಮಜ್ಜಿಗೆ ಮತ್ತು ನಿಂಬೆಹಣ್ಣಿನ ಪಾನಕ ಕುಡಿಯುವುದರಿಂದ ಈ ಒಂದು ಹೀಟಲ್ಲಿಂದ ನಾವು ಎಸ್ಕೇಪ್ ಆಗ್ಬೋದು. ರೈತ ಬಂಧುವರೇ, ಈಗ ಡಾಕ್ಟರ್ ಮೂಡಲ್ ಗಿರಿಯಪ್ಪ ಅವರು ಮಾತಾಡ್ತಾರೆ. ಸೊ ಇಂಥ ಒಂದು ನೀರನ್ನ ನಾವು ಅಲ್ಲಿ ಸಂರಕ್ಷಿಸಬೇಕಾಗುತ್ತೆ. ಉದಾಹರಣೆಗೆ ಒಂದು ವಾರದಲ್ಲಿ ಬಿದ್ದಂತಹ ಸುಮಾರು 70-75% ನೀರನ್ನ ಅಲ್ಲೇ ಇಂಗಿಸಿ ಸುಮಾರು 20-25% ನೀರನ್ನ ಹೊರ ಹೋಗುತ್ತಾ ಇರ್ತದೆ. ಅಂದ್ರೆ ರನಾಫ್ ಅಂತ ಹೇಳ್ತೀವಿ, ಎಕ್ಸಸ್ ರನಾಫ್. ಅದನ್ನ ಈ ಕೃಷಿ ಹೊಂಡಗಳು, ಈಗಾಗಲೇ ಸಾಕಷ್ಟು ಮಹೇಶ್ ಅವರು ಕೂಡ ಹೇಳಿದರು, ಕರ್ನಾಟಕ ಸರ್ಕಾರ ಕೂಡ ಈಗ ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಕೃಷಿ ಹೊಂಡಗಳ ನಿರ್ಮಾಣಕ್ಕೆ ಒತ್ತುಕೊಳ್ತಾ ಇದೆ. ಇಂತಹ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಿದ್ದೆ ಆದರೆ ಖಂಡಿತ ಆ ಒಂದು ಹೆಚ್ಚಾದ ಹೊರ ಹರಿವಿನ ನೀರನ್ನ ಈ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿ, ಅಂತ ಒಂದು ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿರ್ತಕ್ಕಂಥ ನೀರನ್ನ ಮುಂದಿನ ಬೆಳೆಯ ಸಂದಿಗ್ಧ ಹಂತಗಳಲ್ಲಿ, ಈ ಕ್ರಿಟಿಕಲ್ ಸ್ಟೇಜ್ ಅಂತ ಏನ್ ಹೇಳ್ತೀವಿ, ಈ ಒಂದು ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿದ್ದಂತ ನೀರನ್ನ ಮುಂದಿನ ಬೆಳೆಗಳಿಗೆ ಉಪಯೋಗಿಸಬಹುದು. ಅಂದ್ರೆ ಉದಾಹರಣೆಗೆ ರೈತ ಕೇಳ್ಬಹುದು, ನಮ್ಮ ಒಂದು ಅದರಲ್ಲೂ ಕೂಡ ಈ ಒಂದು ದಕ್ಷಿಣ ಭಾಗದಲ್ಲಿ ಕೆಂಪು ಮಣ್ಣು ಸಾಕಷ್ಟು ಇದೆ. ಈ ಕೆಂಪು ಮಣ್ಣಿನ ಕೊಚ್ಚಣೆ ಜಾಸ್ತಿ ಆಗ್ತದೆ. ಈ ಕೊಚ್ಚಣೆ ಕಡಿಮೆ ಮಾಡ್ಬೇಕಾದ್ರೆ ಉದಾಹರಣೆಗೆ ರೈತರ ಒಂದು ಗಮನಕ್ಕೆ ತರೋದಾದ್ರೆ, ನಮ್ಮ 1 ಹೆಕ್ಟೇರ್ ಪ್ರದೇಶ ಅಂತ ಏನ್ ಹೇಳ್ತೀವಿ, 1 ಹೆಕ್ಟೇರ್ ಪ್ರದೇಶ ಅಂದ್ರೆ 2.5 ಎಕರೆ. ಈ 2.5 ಎಕರೆ 1 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 16-20 ಟನ್ ಮಣ್ಣಿನ ಕೊಚ್ಚಣೆ ಆಗ್ತಾ ಇದೆ. ಬಹುಶಃ ನಮ್ಮ ಅರಿವಿಗೆ ಬರ್ತಾ ಇಲ್ಲ ಇದು. ಈ ಒಂದು ಮಣ್ಣು

ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ನಮ್ಮ ಜಮೀನುಗಳಲ್ಲಿ ಹತ್ತಾರು ಬಗೆಯ ದವಸ ಧಾನ್ಯಗಳನ್ನ, ಹಣ್ಣಿನ ಬೆಳೆಗಳನ್ನ, ಪ್ಲಾಂಟೇಷನ್ ಬೆಳೆಗಳನ್ನ ಅಥವಾ ಮರ ಆಧಾರಿತ ಬೆಳೆಗಳನ್ನು ಬೆಳ್ಕೊಳ್ಬಹುದು. ಗಡ್ಡೆ ಗೆಣಸುಗಳನ್ನು ಹಾಕೊಳ್ಬಹುದು. ಇವುಗಳಲ್ಲಿ ಎಷ್ಟೋ ಬೆಳೆಗಳು ಏನನ್ನೂ ಕೇಳುವುದಿಲ್ಲ. ಮಣ್ಣು ಫಲವತ್ತಾಗಿತ್ತಂದ್ರೆ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗ್ತವೆ. ಕೆಲವೊಂದು ಬೆಳೆಗಳಿಗೆ ಕೆಲವೊಂದು ಆಗೋದಿಲ್ಲ. ಮನುಷ್ಯರಲ್ಲೂ ಹಾಗೆ, ಕೆಲವೊಬ್ಬರನ್ನ ಕಂಡ್ರೆ ಕೆಲವೊಬ್ಬರಿಗೆ ಆಗೋದಿಲ್ಲ. ನೋಡ್ತಾ ನೋಡ್ತಾ ಕೆಲವೊಬ್ಬರು ವೈರಿಗಳಾಗ್ತಾರೆ, ನೋಡ್ತಾ ನೋಡ್ತಾ ಕೆಲವೊಬ್ಬರು ಗೆಳೆಯರಾಗೆ ಮುಂದುವರಿತಾರೆ. ಸಸ್ಯಗಳಲ್ಲೂ ಪ್ರಾಣಿಗಳಲ್ಲೂ ಈ ರೀತಿಯ ಚಿತ್ರಣಗಳನ್ನ ನಾವು ಕಾಣ್ತಾ ಇರ್ತೀವಿ. ನೋಡಿ, ಸೊಲನೇಶಿಯೆ ಇದು ಒಂದು ಸಸ್ಯ ಕುಟುಂಬ. ಈ ಕುಟುಂಬಕ್ಕೆ ಯಾವ್ಯಾವ ಬೆಳೆಗಳು ಬರ್ತವಂತಂದ್ರೆ ತಂಬಾಕು, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಬದನೆಕಾಯಿ, ಆಲೂಗಡ್ಡೆ, ಇನ್ನೂ ಅನೇಕ ಬೆಳೆಗಳು ಇದಕ್ಕೆ ಒಳಪಡ್ತವೆ. ಆದರೆ ನಾವು ಸಾಗುವಳಿ ಮಾಡುವ ಪ್ರಮುಖವಾದ ಬೆಳೆಗಳಲ್ಲಿ ಐದಾರು ಬೆಳೆಗಳು ಸೊಲನೇಶಿಯ ಕುಟುಂಬಕ್ಕೆ ಒಳಪಡ್ತವೆ, ಸೇರ್ತವೆ. ಒಂದೊಂದು ಬೆಳೆದು ಒಂದೊಂದು ಗುಣ ನೋಡಿ. ತಂಬಾಕಿಂದು ಒಂದೇ ಕುಟುಂಬದ ಈ ಬೆಳೆ ಎಷ್ಟು ವಿಚಿತ್ರವಾಗಿದೆ. ಟೊಮ್ಯಾಟೊ, ಬದನೆಕಾಯಿ, ಮೆಣಸಿನಕಾಯಿ, ಆಲೂಗಡ್ಡೆ ಎಲ್ಲವೂ ಭಿನ್ನ ಭಿನ್ನವಾದ ಗುಣಗಳನ್ನ ಇಟ್ಕೊಂಡಿದ್ದಾವೆ. ಇದೇ ರೀತಿ ಈ ಕುಟುಂಬದ ಒಂದು ಬೆಳೆಯನ್ನ ಬೆಳೆದು ನಂತರ ಇದೇ ಕುಟುಂಬದ ಮತ್ತೊಂದು ಬೆಳೆಯನ್ನ ಅಲ್ಲಿ ಹಾಕಿದ್ರೆ ಹಿಂದೆ ಆ ಬೆಳೆಗೆ ಏನು ಕಾಯಿಲೆ ಬಂದಿರುತ್ತೋ ಅದೇ ಕಾಯಿಲೆ ಇದಕ್ಕೂ ಬರುತ್ತಂತ ಅನ್ಕೊಂಡು ಹೇಳೋದಿದೆ. ಕೆಲವೊಂದು ಬೆಳೆಗಳು ಒಂದಲ್ಲ ನಾಲ್ಕಾರು ಬೆಳೆಗಳಿಗೆ ಕಾಡ್ತವೆ. ಅದರಲ್ಲೂ ಮಣ್ಣಿನಲ್ಲಿರುವ ಶಿಲೀಂಧ್ರ ರೋಗಗಳಿದವಲ್ಲ, ಅವು ಅಷ್ಟು ಸುಲಭವಾಗಿ ಹೋಗುದಿಲ್ಲ. ಇವು ನೀರಿನ ಮೂಲಕ, ಗಾಳಿ ಮೂಲಕ ಹರಡ್ತಾ ಇರ್ತವೆ. ಸಾವಯವ ಗೊಬ್ಬರಗಳ ಜೊತೆಗಿನ್ನು ಅಂಟಿಕೊಳ್ತವೆ. ಇವುಗಳನ್ನ ಬಗ್ಗು ಬಡಿಯುವ ಉಪಕಾರಿ ಶಿಲೀಂಧ್ರಗಳು ಅಥವಾ ಬ್ಯಾಕ್ಟೀರಿಯಾಗಳು ಸೃಷ್ಟಿ ಆಗ್ತಾ ಇರ್ತವೆ. ತಜ್ಞರು ಅನುಭವಿಗಳು ಹೇಳ್ತಾರೆ, ಶುಂಠಿ ಬೆಳೆದ ಮೇಲೆ ಅಲ್ಲಿ ಹಸಿಮೆಣಸಿನಕಾಯಿ, ಬದನೆಕಾಯಿ ಅಥವಾ ಟೊಮ್ಯಾಟೊ, ಆಲೂಗಡ್ಡೆ ಇವುಗಳನ್ನ ಹಾಕಬಾರ್ದು ಅಂತ ಅನ್ಕೊಂಡು, ಯಾಕಂದ್ರೆ ಶುಂಠಿಗೆ ಬಂದ ಕೊಳೆ ರೋಗ ಇದಕ್ಕೂ ತಗುಲಿತಂತ ಅನ್ಕೊಂಡು ಮಾತಾಡುತ್ತಿದೆ. ಅದೇ ರೀತಿ ಆಲೂಗಡ್ಡೆ, ಮೆಣಸಿನಕಾಯಿ, ಬದನೆಕಾಯಿ ಅಥವಾ ಟೊಮ್ಯಾಟೊ ಇದಕ್ಕೆ ಮಣ್ಣಿನಿಂದ ಬರುವ ಕಾಯಿಲೆಗಳು ಸಹ ಶುಂಠಿಗೂ ತಗುಲೋದಿದೆ ಅಂತ ಹೇಳೋದಿದೆ. ಹೀಗೆ ಕೆಲವೊಂದು ಕೀಟಗಳು, ರೋಗಗಳು ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೂ ಹರಿದಾಡ್ತಾ ಇರ್ತವೆ. ಕೆಲವೊಂದು ಬೆಳೆಗಳನ್ನ ಸತತವಾಗಿ ಕೃಷಿ ಮಾಡೋದು ಆಗುದಿಲ್ಲ. ಶುಂಠಿಯನ್ನ ಒಂದು ಸಾರಿ ಬೆಳೆದ್ರೆ ಮತ್ತೆ ಅದೇ ಜಮೀನಲ್ಲಿ ಹಾಕೊಳ್ಳೋದು ತ್ರಾಸು. ಯಾಕಂದ್ರೆ ಕಾಯಿಲೆ ಒಂದು ಕಡೆಗೆ ಸೃಷ್ಟಿ ಆಯ್ತಂದ್ರೆ ಅದು ನಿಧಾನಕ್ಕೆ ಹರಡ್ಕೊಂತ ಹೋಗ್ಬಿಡುತ್ತೆ, ಸುಮಾರು ಗುಣಿ ಬೆಳೆಯನ್ನ ತೆಗೆದು ಬಿಡುತ್ತೆ. ಹಾಗೆ ಒಂದು ಬೆಳೆ ಆದ್ಮೇಲೆ ಇನ್ನೊಂದು ಬೆಳೆಗೆ ಪರಿವರ್ತನೆ ಅನ್ನೋದನ್ನ ಇಟ್ಕೋಬೇಕು. ಈ ಉದಾಹರಣೆಗೆ ಶುಂಠಿ ಆದ್ಮೇಲೆ ಬೇರೆ ಮೆಕ್ಕೆಜೋಳವನ್ನ ಹಾಕೊಳ್ಬಹುದು, ಇಲ್ಲವೇ ಶೇಂಗವನ್ನ ಬೆಳ್ಕೊಳ್ಬಹುದು. ಶೇಂಗಾ ಬೆಳೆದ ಮೇಲೆ ಮತ್ತೆ ಶೇಂಗಾ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅಂತ ಅನ್ಕೊಂಡು ಹೇಳೋದಿದೆ. ಅಪರೂಪಕ್ಕೆ ಕೆಲವೊಂದ್ ಕಡೆಗೆ ಚೆನ್ನಾಗಿ ಬಂದಿರೋದಿದೆ. ಶುಂಠಿಗೂ ಇದು ಅನ್ವಯ ಆಗುತ್ತೆ. ಕೆಲವೊಬ್ರು ಒಂದೇ ಜಾಗದಲ್ಲಿ ಶುಂಠಿಯನ್ನ ಹತ್ತಾರು ವರ್ಷಗಳ ಕಾಲ ಬೆಳೆದ್ಕೊಂಡು ಬೆಳೆಸ್ಕೊಳ್ತಾ ಇರ್ತಾರೆ, ಮನೆ ಬಳಕೆಗೆ ಅಲ್ಪ ಸ್ವಲ್ಪ. ಆದ್ರೆ ವಾಣಿಜ್ಯ ಪ್ರಮಾಣದಲ್ಲಿ ಸಾಗುವಳಿ ಮಾಡಿದಾಗ ಇದು ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡು ಹೇಳೋದಿದೆ ಅಲ್ವಾ? ಕಾರಣ ಏನಿರಬಹುದು ಯೋಚನೆ ಮಾಡಿ. ವಾಣಿಜ್ಯ ಮಟ್ಟದಲ್ಲಿ ಬೆಳೆಯುವಾಗ ಅದಕ್ಕೆ ಸಾಕಷ್ಟು ರೀತಿಯ ಕಸರತ್ತು ಮಾಡ್ತೀವಿ, ಹಾಗೆ ರೋಗಾಣುಗಳು ಸೃಷ್ಟಿಯಾಗಿ ಮುಂದೆ ಹೆಚ್ಚಿಗೆ ಬೆಳಿಬೇಡಿ ಅಂತ ಅನ್ಕೊಂಡು ಆ ಭೂಮಿನೇ ಹೇಳುತ್ತೇನೋ. ರೈತ ಬಾಂಧವರೇ, ಕೆಲವೊಂದು ಬೆಳೆಗಳಿಗೆ ಕೆಲವೊಂದು ಬೆಳೆಗಳು ಆಗೋದಿಲ್ಲ. ಕೆಲವೊಂದು ಬೆಳೆಗಳ ರಾಸಾಯನಿಕಗಳು ಕೆಲವೊಂದು ಬೆಳೆಗಳ ಬೆಳವಣಿಗೆಗೆ ಅಡ್ಡಿ ಮಾಡ್ತವೆ. ಈ ರೀತಿಯ ಚಿತ್ರಣಗಳು ನಮ್ಮಲ್ಲಿರ್ತವೆ. ಅದಕ್ಕೆ ಅನುಭವಸ್ಥರು, ತಜ್ಞರು ಹೇಳ್ತಾ ಇರೋದು ಹೊಂದಾಣಿಕೆ ಬೆಳೆಗಳನ್ನ ಸಾಗುವಳಿ ಮಾಡಿಕೊಳ್ಳಿ ಅಂತ. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಹಾ

ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಕೋರ್ಸ್ಗಳು ಸೇರ್ಪಡೆಗೊಂಡಿದ್ದು ಶಿಕ್ಷಣಕ್ಕೆ ವಿಪುಲ ಅವಕಾಶ ಕಲ್ಪಿಸಲಾಗಿದೆ. ವ್ಯವಸ್ಥಿತ ಪ್ರಯೋಗಾಲಯ, ಅತ್ಯುತ್ತಮ ಗ್ರಂಥಾಲಯ ಹಾಗೂ ಬ್ರೌಸಿಂಗ್ ಕೇಂದ್ರಿತ ಗ್ರಂಥಾಲಯ, ವಿದ್ಯಾರ್ಥಿ ವೇತನ ಸೌಲಭ್ಯ, ಪಠ್ಯದೊಂದಿಗೆ ಎಲ್ಲ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ದೂರದಿಂದ ಬರುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ. ದಾಖಲಾತಿಗಾಗಿ ಸಂಪರ್ಕಿಸಿ 08257230031 ಅಥವಾ ಮೊಬೈಲ್ 8762540751. ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು? ನಾವೇ ಅಲ್ವೇ. ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.